ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ಈಗ ಕೇಳೋಣ ದೊಡ್ಡಾಟ. ಐರಾವಣ ಮೈರಾವಣ ನಡೆಸಿಕೊಡ್ತಾರೆ ಬೊಮ್ಮಸಂದ್ರದ ಹುಸೇನ್ ಸಾಬ್, ಹಸನ್ ಸಾಬ್, ಮರ್ತೋಜಿ ಹಾಗೂ ಸಂಗಡಿಗರು. ಲಂಕಾದೇಶನ ಸಮಾಚಾರ ತೆಗೆದುಕೊಳ್ಳುವುದು ಸಾಮಾನ್ಯವಾದ ವಿಷಯವಲ್ಲ. ನೀವು ಆ ರಾವಣ ಸಮಾಚಾರವನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಆ ನಿಮ್ಮ ರಾಮ ಲಕ್ಷ್ಮಣರ ಸಮಾಚಾರವನ್ನು ಮುಗಿಸಬೇಕೆಂದು ಪಾತಾಳ ಲೋಕದಿಂದ ಅಹಿಮಯೂರಾಣರನ್ನು ಕರೆಸಿದ್ದಾನೆ. ರಾಕ್ಷಸಿ ಮಾಯಾ ಎತ್ತರ, ಬಹು ಎತ್ತರ. ಆಂಜನೇಯ ಪೂಜ್ಯರೇ, ಇದು ನನ್ನ ಕೆಲಸ ಬಹಳ, ನಾನು ಹೋಗಿ ಬರುತ್ತೇನೆ. ನಾರಾಯಣ ಆಂಜನೇಯ, ವಿಭೀಷಣ ಕಪಟಿಯಾದ ರಾವಣನು ಶ್ರೀರಾಮ ಲಕ್ಷ್ಮಣನ ನಾಶಕ್ಕಾಗಿಯೇ ಪಾತಾಳ ಲೋಕದಿಂದ ಅಹಿಮಯ ರಾವಣನನ್ನು ಕರೆಸಿದಂತೆ ಕಾಣುತ್ತದೆ. ಆದ್ದರಿಂದ ರಾಮ ಲಕ್ಷ್ಮಣ ರಕ್ಷಣೆಯಲ್ಲಿ ನಾವೆಲ್ಲರೂ ಜಾಗೃತರಾಗಿರಬೇಕು. ವಿಭೀಷಣ ಚಿಂತಿಸಬೇಡ, ರಾಮ ಲಕ್ಷ್ಮಣ ರಕ್ಷಣೆಗಾಗಿ ನಾನು ನನ್ನ ಬಾಲದಿಂದಲೇ ಭದ್ರವಾದ ಕೋಟೆಯನ್ನು ಕಟ್ಟುವೆನು, ಸುತ್ತಲೂ ಕಪಿ ಸೈನ್ಯವನ್ನು ಕಾವಲಿರಿಸುವನು. ಈ ಸಾರಿ ಆ ರಕ್ಷಸರ ಭಯಾತರವನ್ನು ನೋಡೇ ಬಿಡುವ. ಆಂಜನೇಯ ವಿಭೀಷಣ, ಹಾಗಾದರೆ ಕೋಟೆಯನ್ನು ಕಟ್ಟುವ ಕೆಲಸ ಆರಂಭವಾಗಲಿ. ಶಿಬಿರವು ಎಲ್ಲರೂ ನಿದ್ರೆಯಲ್ಲಿದ್ದಾರೆ. ಗದ್ದಲವಾಗದಂತೆ ರಾಮ ಲಕ್ಷ್ಮಣರನ್ನು ಎತ್ತಿಕೊಂಡು ಹೋಗುವುದೇ ನಮ್ಮ ಕೆಲಸ. ಅನುಜ ಹೇಳ್ತೇನೆ ಕೇಳುವಂತವನು, ಅದೇನಿರುವುದು ಹೇಳುವಂತವನಾಗು. ಅಣ್ಣ ಇವರು ನಿದ್ರೆಯಲ್ಲಿದ್ದಾರೆ. ಗದ್ದಲ ಮಾಡದೆ ಮೋಹಿನಿ ಮಂತ್ರವನ್ನು ಹಾಕಿ ಇವರನ್ನು ಎತ್ತಿಕೊಂಡು ಹೋಗುವ. ಜೈ ಜಗದಂಬೆ. ಕೋಟೆಯು ಭದ್ರವಾಗಿರುವುದರಿಂದ ನಾವು ಇಂದಿನ ರಾತ್ರಿ ಸಂಪೂರ್ಣ ನಿದ್ರೆಯಲ್ಲಿ ಕಾಲ ಕಳೆದೆವು. ನಮ್ಮ ಕಪಿ ಸೈನ್ಯವು ಇನ್ನೂ ನಿದ್ರೆಯಲ್ಲಿದೆ. ನಡೆ, ನಾವು ಕೋಟೆಯೊಳಗಡೆ ಹೋಗಿ ಶ್ರೀರಾಮ ಲಕ್ಷ್ಮಣರ ಪ್ರಾತಃಕಾಲ ದರ್ಶನವನ್ನು ಪಡೆದುಕೊಳ್ಳುವ. ಏನು ಉದಯ ಕಾಲವೇ? ರಾಮ ದರ್ಶನಕ್ಕೆ ನಡೆ, ಬೇಗನೆ ಬಾಗಿಲವನ್ನು ತೆರೆ. ಘಾತವಾಯಿತು ವಿಭೀಷಣ. ಇಲ್ಲಿ ರಾಮ ಲಕ್ಷ್ಮಣರೇ ಇಲ್ಲವಲ್ಲ. ಮಾರುತಿ ವಿಭೀಷಣ, ಇದೋ ನೋಡು, ಭೂಮಿಯನ್ನು ಅಗೆದಿದ್ದಾರೆ, ಸುರಂಗ ಮಾರ್ಗವನ್ನು ತೋಡಿದ್ದಾರೆ. ವಿಭೀಷಣ ಹೇಳುತ್ತೇನೆ ಕೇಳುವಂತೆ. ಶ್ರೀರಾಮ ಲಕ್ಷ್ಮಣರನ್ನು ಶೋಧಿಸುವ ನಡೆ ನಿಲ್ಲಬೇಡ. ವಿಭೀಷಣ, ನಿನ್ನ